ಸಚಿವ ಮುರುಗೇಶ್ ನಿರಾಣಿ. ಎಲೆಕ್ಟಿಕ್ ವಾಹನಗಳ ಉತ್ಪಾದನೆಗೆ ಆದ್ಯತೆ, ಬರುವ ದಿನಗಳಲ್ಲಿ ವಿದ್ಯುತ್ ದರ ತಗ್ಗುವ ನಿರೀಕ್ಷೆ, ಕೇಂದ್ರ ಸಚಿವ ಭಗವಂತ ಖೂಬ. ಮತ್ತು ಆಜಾದಿ ಕಾ ಅಮೃತ ಮಹೋತ್ಸವ, ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದಿಂದ ವಿಶೇಷ ಛಾಯಾಚಿತ್ರ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:56 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯ ರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯ ರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇವಿನ ಬೆಳೆಗಳ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಬಿಜಿ ಶೇಖರ್ ಅವರು. ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೇವಿನ ಬೆಳೆಗಳನ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತಹ ವಿನೂತನ ತಾಂತ್ರಿಕತೆಗಳು ಏನೆಲ್ಲ ಇದೆ ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ಶೇಖರ್ ಅವರೇ. ಸರ್ ಧನ್ಯವಾದಗಳು. ಎಲ್ಲಾ ರೈತ ಬಾಂಧವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ಈಗ ನಾವು ಮೇವಿನ ಬೆಳೆಗಳ ತಳಿಗಳು ಹಾಗೂ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೇವಿನ ಬೆಳೆಗಳು, ನಾವು ಒಂದು ಪರಿಸ್ಥಿತಿಯನ್ನು ನೋಡಿದಾಗ, ಸ್ಥಿತಿಗತಿಯನ್ನು ನೋಡಿದಾಗ, ನಮ್ಮ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಇದ ಒಂದು ಸ್ಥಿತಿಗತಿ ಒಂದೇ ತರ ಇದೆ. ನಾವು ದೇಶದಲ್ಲೂ ಸಹ ಇವತ್ತು ಸುಮಾರು 35-40% ಹಸಿರು ಮೇವಿನ ಕೊರತೆ ಹಾಗೂ 15-20% ಒಣ ಮೇವಿನ ಕೊರತೆ ಹಾಗೂ 60-70% ಪಶು ಆಹಾರದ ಕೊರತೆಯನ್ನು ನಾವು ದೇಶದಲ್ಲಿ ಕಾಣ್ತಾ ಇದೀವಿ. ಅದೇ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಸಹ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ಯಾಕಂದ್ರೆ ನಾವು ಹೇಳ್ತೀವಿ ಭಾರತ ದೇಶ ಸಂಪನ್ಮೂಲ ಭರಿತ ದೇಶ ಅಂತೇಳಿ, ವರ್ಷ ಪೂರ್ತಿ ನಾವು ಎಲ್ಲಾ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥ ಒಂದು ದೇಶ ಇದು. ವಿವಿಧವಾದಂತಹ ಒಂದು ಮಣ್ಣು, ವಿವಿಧವಾದಂತಹ ಒಂದು ವಾತಾವರಣ ಹಾಗೂ ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂಥ ಒಂದು ದೇಶ. ಆದ್ರಿಂದ ಈ ಒಂದು ಕೊರತೆಯನ್ನು ನಾವು ಸುಲಭವಾಗಿ ನಮ್ಮ ಆಹಾರ ಪದಾರ್ಥದ ಮೇಲೆ, ಆಹಾರ ಉತ್ಪಾದನೆ ಮೇಲೆ ಏನು ತೊಡಕ ಆಗದಿದಂಗೆ ನಾವು ಈ ಒಂದು ಮೇವಿನ ಬೆಳೆ ಉತ್ಪಾದನೆಯನ್ನು ನಾವು ತಾಂತ್ರಿಕವಾಗಿ ಕೈಗೊಳ್ಳಿದ್ದೆ ಆದ್ರೆ ನಾವು ಆ ಒಂದು ಕೊರತೆ ನಾನು ನೀಗಿಸ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸೊ ಮೇವಿನ ಬೆಳೆಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಮಗೆ ನಾನು ನೀಡ್ತಾ ಇದ್ದೀನಿ. ಹುಲ್ಲಿನ ಗುಂಪಿಗೆ ಸೇರ್ತಕ್ಕಂಥ ಪ್ರಮುಖ ಮೇವಿನ ಬೆಳೆಗಳಂತಂದ್ರೆ ನೇಪೇರ್ ಹುಲ್ಲು, ಅಂದ್ರೆ ಅದನ್ನ ಸ್ಥಳೀಯವಾಗಿ ನಾವು ಸೀಮ ಹುಲ್ಲು ಅಂತೇಳಿ ಕರಿತೀವಿ. ಇನ್ನೊಂದು ಗಿನಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ ಹುಲ್ಲು ಮತ್ತೆ ಅಂಜನ್ ಹುಲ್ಲು ಅಂತ. ಈ ಹುಲ್ಲುಗಳೇನಪ್ಪಾ ಅಂತಂದ್ರೆ ಬಹುವಾರ್ಷಿಕ. ಒಂದು ಸಲ ನೀವು ನಾಟಿ ಮಾಡಿ ಅಥವಾ ಬಿತ್ತನೆ ಮಾಡಿದ್ದೆ ಆದ್ರೆ ಸುಮಾರು 10-15 ವರ್ಷಗಳ ಕಾಲ ಸತತವಾಗಿ ನಾವು ಹಸಿರು ಮೇವನ್ನ ಪಡಿಬಹುದು. ಆದ್ರೆ ಅಲ್ಪಾವಧಿ ಏಕದಳ ಮೇವಿನ ಬೆಳೆಗಳಂತ ಹೇಳಿ ಅಂದ್ರೆ ಮೇವಿನ ಮುಸ್ಕಿನ ಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ ಮತ್ತೆ ಮೇವಿನ ಓಟ್ಸ್ ಅಂತ ಅಂದ್ರೆ ತೋಕೆ ಗೋಧಿ ಅಂತೇಳಿ ನಾವು ಕರಿತೀವಿ. ಇವು ಒಂದು ಸಲ ನಿಮ್ಗೆ ಬಿತ್ತನೆ ಮಾಡ್ತಂದ್ರೆ ಒಂದೇ ಕಟಾವು ಬರ್ತಕ್ಕಂತ ಮೇವಿನ ಬೆಳೆಗಳು. ಸೊ ಅದರಲ್ಲಿ ಸೊಪ್ಪಿನ ಜಾತಿ ಸೇರ್ತವೆ. ಮೊದಲು ನಾವು ನೋಡಿದ್ರು ಹುಲ್ಲಿನ ಗುಂಪಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳು. ಇದು ಬಹುವಾರ್ಷಿಕ ಸೊಪ್ಪಿನ ಗುಂಪಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳು ಅಂತಂದ್ರೆ ಕುದುರೆ ಮಸಾಲೆ, ಬೇಲಿ ಮಂಚೆ, ಸ್ಟೈಲೋ ಅಹಮಾಟ ಅಂತ ಒಂದು ಹುಲ್ಲಿನ ಬೆಳೆ ಇದೆ. ಅದಕ್ಕೆ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು. ಅಲ್ಪಾವಧಿ ಅಂದ್ರೆ ನೀವು ಬಿತ್ತನೆ ಮಾಡಿದಂತ 50-60 ದಿನಗಳಲ್ಲಿ ಕಟಾವು ಬರ್ತಕ್ಕಂಥ ಏಕ ಕಟಾವು ಅಲ್ಪಾವಧಿ ಸೊಪ್ಪಿನ ಗುಂಪಿಗೆ ಸೇರ್ತಕ್ಕಂಥ ಮೇವಿನ ಬೆಳೆಗಳಂದ್ರೆ ಆ ಮೇವಿನ ಅಲಸಂದೆ, ಮೇವಿನ ಹುರುಳಿ. ಇದ್ರ ಜೊತೆಗೆ ನಾವು ಮೇವಿನ ಗಿಡ ಮರಗಳನ್ನು ಕೇಳ್ತೀವಿ. ಅಂದ್ರೆ ಕೆಲವೊಂದು ಗಿಡ ಮರಗಳನ್ನ ನಾವು ಮೇವಾಗೂ ಸಹ ಬಳಸ್ಬೋದು. ಈಗ ಅಗಸೆ, ಹಲಿವಾಣ, ನುಗ್ಗೆ, ಹಿಪ್ನೇಳೆ, ಬಾಗೆ, ಹಾಲ, ಈ ತರ ಸಾಕಷ್ಟು ನಮ್ಗೆ ಮೇವಿನ ಮರಗಳು ಸಹ ಲಭ್ಯವಿರ್ತವೆ. ಅದ್ರ ಪ್ರಮುಖವಾಗಿ ರೈತ ಬಾಂಧವರು ತಮ್ಮ ಜಮೀನಲ್ಲೇ ಅಂದ್ರೆ ಬೇರೆ ಬೆಳೆಗಳು ತೊಂದರೆ ಆಗದಂಗೆ ತಮ್ಮ ಬದುಗಳಲ್ಲಿ ಬೆಳೀತಕ್ಕಂಥ ಪ್ರಮುಖವಾದಂತಹ ಮೇವಿನ ಗಿಡ ಮರಗಳಂದ್ರೆ ಅಗಸೆ, ಹಾಲವಾಣ ಮತ್ತೆ ನುಗ್ಗೆ ಮರಗಳನ್ನ ನಾವು ಮೇವಿಗಾಗಿ ಸಹ ಬಳಸ್ಬೋದು. ಈಗ ನಿಮ್ಗೆ ಮೊದಲು ಹೇಳಿದಾಗೆ ಮೇವಿನಲ್ಲಿ ಎರಡು ವಿಧಾನ ಅಂತ ಹೇಳಿದೆ, ಒಂದು ಬಹುವಾರ್ಷಿಕ ಮತ್ತು ಒಂದು ಅಲ್ಪಾವಧಿ ಮೇವಿನ ಬೆಳೆಗಳು. ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಹುಲ್ಲಿನ ಗುಂಪಿಗೆ ಸೇರ್ತಕ್ಕಂಥದ್ದು ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ಮೇವಿನ ಬೆಳೆ ಅಂತಂದ್ರೆ ನಾವು ನೇಪೇರ್ ಹುಲ್ಲು ಅಂತೇಳಿ ಕರಿತೀವಿ. ನೇಪೇರ್ ಹುಲ್ಲು ಅಂತಂದ್ರೆ ಇದನ್ನ ನಾವು ಸ್ಥಳೀಯವಾಗಿ ಸೀಮ ಹುಲ್ಲು ಅಂತೇಳಿ ಕರೀತಾರೆ. ಸೊ ಮೇವಿನ ಬೆಳೆಗಳಿಗೆ ಕೆಲವೊಂದು ಮೇವಿನ ಬೆಳೆಗಳನ್ನ ಹೊರತುಪಡಿಸಿ ಹೆಚ್ಚಿನ ಭಾಗ ಮೇವಿನ ಬೆಳೆಗಳಿಗೆ ಯಾವುದೇ ಒಂದು ಸೀಸನ್ ಏನಿಲ್ಲ. ನೀವು ವರ್ಷ ಪೂರ್ತಿ ಅದನ್ನ ನಾಟಿ ಮಾಡಿ ವರ್ಷ ಪೂರ್ತಿ ಕಟಾವು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ಕೆಲವೊಂದು ಬೇವಿನ ಬೆಳೆ, ಈಗ ಕುದುರೆ ಮಸಾಲೆ ಮಾತ್ರ ಚಳಿಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡಬೇಕು. ಅದೇ ರೀತಿ ಓಟ್ಸ್ ಅಂತ ಕೇಳಿದೆ ನಿಮ್ಗೆ, ಇವೆರಡು ಬೆಳೆ ಮಾತ್ರ ಚಳಿಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡಬೇಕು, ವರ್ಷ ಪೂರ್ತಿ ಮಾತ್ರ ಕಟಾವು ಮಾಡಬಹುದು. ಸೊ ಈ ವೇಳೆ ಬೆಳೆಗಳನ್ನ ಹೊರತುಪಡಿಸಿದ್ರೆ ಈ ನಮ್ಮಲ್ಲಿ ಹಾಲಿ ಇರ್ತಕ್ಕಂಥ ಎಲ್ಲಾ ಮೇವಿನ ಬೆಳೆಗಳನ್ನು ಸಹ ನಾವು ಎಲ್ಲಾ ಒಂದು ವರ್ಷ ಪೂರ್ತಿ ಬೆಳೀತಕ್ಕಂಥ ಅಥವಾ ವರ್ಷ ಪೂರ್ತಿ ನಾಟಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ನಾವು ಎಲ್ಲಾ ಕಾಲದಲ್ಲೂ ಸಹ ಈ ಮೇವಿನ ಬೆಳೆಗಳನ್ನು ನಾವು ಬೆಳ್ಕೊಬಹುದು. ಸೊ ನೇಪೇರ್ ಹುಲ್ಲು ಅಂತಕ್ಕಂಥದ್ದು ಬಹುವಾರ್ಷಿಕ ಹುಲ್ಲಿನ ಗುಂಪಿಗೆ ಸೇರತಕ್ಕಂಥ ಒಂದು ಪ್ರಮುಖವಾದ ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ಮೇವಿನ ಬೆಳೆ. ಅದ್ರ ತಳಿಗಳು ಸಾಕಷ್ಟಿವೆ. ಕೋ 3, ಕೋ 4, ಕೋ 5 ಅಂತ ಕೇಳಿ ಕೋ 3, 4, 5 ಅಂತ ಹೇಳಿದ್ರೆ ಕೊಯಮತ್ತೂರಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು. ಇತ್ತೀಚೆಗೆ ನಾವು ಸಹ ಒಂದು BNSS ಅಂತೇಳಿ ನಾವೊಂದು ಸಹ ಇದನ್ನ ಅಭಿವೃದ್ಧಿಪಡಿಸಿ ನಮ್ಮ ಒಂದು ರಾಜ್ಯಕ್ಕೆ ಸಹ ಶಿಫಾರಸು ಮಾಡಿದ್ವಿ. ಮತ್ತೆ BH 18-96 ಅಂತೇಳಿ ಸಮರ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಸರ್ ನಮ್ಗೆ ಕೆಂಪು ಕಡ್ಡಿ ಕೊಡಿ, ಸರ್ ಕೆಂಪು ಕಡ್ಡಿ ಕೊಡಿ ಅಂತೇಳಿ. ಸಮರಿಗೆ BH 18-96 18-96 ಅಂತಕ್ಕಂಥ ತಳಿಗಳು ಬುಡದಲ್ಲಿ ಕೆಂಪು ಅಥವಾ ಪಿಂಕಿಶ್ ಅಂತ ಹೇಳಿ ಕರಿತೀವಿ ನಾವು. ಸೊ ಗುಲಾಬಿ ಬಣ್ಣ ಇರೋದ್ರಿಂದ ಇವೇನಪ್ಪ ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಇದ್ರು ಸಹ ತಿನ್ಲಿಕ್ಕೆ ಬಹಳ ಯೋಗ್ಯವಾದಂತ ಸೊಂಪು ಕಡಿಮೆ ಇರತಕ್ಕಂಥ ಒಂದು ತಳಿಗಳು. ಇತ್ತೀಚೆಗೆ ನಾವು PBN 342 PBN 342 ಅಂತೇಳಿ ಪಂಜಾಬ್ನಲ್ಲಿ ಅಭಿವೃದ್ಧಿಪಡಿಸತಕ್ಕಂಥ ತಳಿನೂ ಸಹ ನಮ್ಮ ಒಂದು ರಾಜ್ಯಕ್ಕೆ ನಾವು ಶಿಫಾರಸು ಮಾಡ್ತಕ್ಕಂಥ ಒಂದು ಹಂತದಲ್ಲಿ ನಾವು ಇದೇವೆ. ಸೊ ಅದ ಬಿತ್ತನೆ ಅಂತರ ಬಂದಾಗ ಸಾಮಾನ್ಯವನ್ನು ನೋಡ್ತಾ ಇತ್ತು ರೈತ ಬಾಂಧವರು ಸೀಮೆ ಹುಲ್ಲು ಅಂದ ತಕ್ಷಣ ಒಂದು ಸಾಲಿನ ಸಾಲು 1.5 ಗಿಡದಿಂದ ಗಿಡಕ್ಕೆ 1 ಅಥವಾ 2 ನೆಡ್ತಕ್ಕಂಥದ್ದು ಅಂದ್ರೆ ಬಹಳ ಒತ್ತೊತ್ತಾಗಿ ನೆಡ್ತಕ್ಕಂಥದ್ದು ನಮ್ಮಲ್ಲಿ ನಾವು ನೋಡ್ತಕ್ಕಂಥ ಒಂದು ಸನ್ನಿವೇಶ. ಆತರ ಒತ್ತೊತ್ತ ನೆಟ್ಟಾಗ ಏನಾಗುತ್ತೆ ಅಂತಂದ್ರೆ ಈ ಕಡ್ಡಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನಮ್ಮ ಮೇವಿನಲ್ಲಿ ಏನಪ್ಪ ಅಂದ್ರೆ ಕಡ್ಡಿ ತೆಳುವಾಗಿರ್ಬೇಕು, ತಿನ್ಲಿಕ್ಕೆ ಯೋಗ್ಯವಾಗಿರ್ಬೇಕು, ಎಲೆಗಳ ಅಂಶ ಜಾಸ್ತಿ ಇರಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಜಾನುವಾರುಗಳು ಬಹಳ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಗುಣವನ್ನ ಹೊಂದಿರ್ತವೆ. ಹಂಗಾಗಿ ಬಿತ್ತನೆ ಅಂತ ಬಂದಾಗ ನಾವು ಸಾಲಿನ ಸಾಲಿಗೆ 3 ಗಿಡದಿಂದ ಗಿಡಕ್ಕೆ 2 ಸಾಲಿನಲ್ಲಿ ನಾವು ಬಿತ್ತನೆಯನ್ನ ನಾಟಿ ಮಾಡಬೇಕು. ಸೊ ನಾವು ಬಿತ್ತನೆಗೆ 8-10 ತಿಂಗಳು ಬಳಸಿರ್ತಕ್ಕಂಥ 2 ಕಣ್ಣುಳ್ಳ ಕಡ್ಡಿಗಳನ್ನಾದ್ರೂ ಬಳಸ್ಬೋದು ನಾವು, ಇಲ್ಲಾಂದ್ರೆ ಬೇರುಗಳನ್ನಾದ್ರೂ ಸಹ ನಾವು ಬಿತ್ತನೆಗೆ ಬಳಸ್ಬೋದು. ಸೊ ಬಿತ್ತನೆ ನಾವು ಬಳಸ್ಬೇಕಂದ್ರೆ 1 ಬಿತ್ತನೆಗೆ ನಾವು 8,000 ನಮ್ಗೆ ಬೇರಿನ ತುಂಡುಗಳು ಅಥವಾ ಚೆನ್ನಾಗಿ ಬೆಳೀತಾ 2 ಕಣ್ಣುಳ್ಳ ಕಡ್ಡಿಗಳು ನಮ್ಗೆ 1 8,000 ಬೇಕಾಗ್ತದೆ. ಅದೇ ರೀತಿ ಕೊಟ್ಟೆ ಗೊಬ್ಬರ ನಾವು 1 8 ಕೊಟ್ಟೆ ಗೊಬ್ಬರನ ನಾವು ಬಳಸಬೇಕಾಗುತ್ತೆ. ಮತ್ತೆ ರಸಗೊಬ್ಬರ ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ರೈತ ಬಂದವರು ಮೇವಂದ ತಕ್ಷಣ ಯಾವ ರಸಗೊಬ್ಬರ ಮತ್ತೆ ಅದಕ್ಕೆ ಅವಶ್ಯಕತೆಯ ಇಲ್ಲ ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ರಸಗೊಬ್ಬರ ಸಹ ನಾವು ಬಳಸ್ಬೇಕು. ಯಾಕಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಳುವರಿ ಕೊಡುಗೆ ಹಸಿರು ಮೇವಿನ ಇಳುವರಿ ನೋಡಿ, 1 1 ಪ್ರದೇಶದಲ್ಲಿ 60-70 ಹಸಿರು ಮೇವಿನ ಇಳುವರಿ ಕೊಡ್ತಕ್ಕಂಥದ್ದು 7-8 ಬಾರಿ ಕಟಾವು ಮಾಡೋದ್ರಿಂದ 1 ಪ್ರದೇಶದಲ್ಲಿ 60-70 ಹಸಿರು ಮೇವಿನ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯತೆನ ಈ ಹುಲ್ಲು ಹೊಂದಿರೋದ್ರಿಂದ ತಾವು ದಯವಿಟ್ಟು ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಬಳಸಬೇಕು. ಅಂದ್ರೆ ನಿಮ್ಗೇನು ಕಬ್ಬು ಏನು ಇಳುವರಿ ಕೊಡ್ತಾ ಅಷ್ಟೇ ಇಳುವರಿ ಕೊಡ್ತಕ್ಕಂತ ಒಂದು ಸಾಮರ್ಥ್ಯನ ಈ ಮೇವು ಹೊಂದಿದೆ. ಸೊ ನಾವು ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಟ್ಟಿದ್ದೆ. ಆದ್ರೆ ಈಗ ರಸಗೊಬ್ಬರ ಅಂದ ತಕ್ಷಣ 72 kg ಸಾರಜನಕ, 48 kg ರಂಜಕ ಮತ್ತೆ 32 kg ಪೊಟ್ಯಾಶ್. ಇದರಲ್ಲಿ ರಂಜಕ ಮತ್ತು ಪೊಟ್ಯಾಶ್ ಅನ್ನ ನಾಟಿ ಸಮಯದಲ್ಲಿ ಕೊಡ್ತಕ್ಕಂಥದ್ದು, ಸಾರಜನಕವನ್ನ ನಾವು ಹಂತ ಹಂತವಾಗಿ ಅಂದ್ರೆ ಪ್ರತಿ ಕಟಾವಿನ ನಂತರ ನಾವು ಸಮಕಂತುಗಳಲ್ಲಿ ಅಂದ್ರೆ ಒಂದ್ ಎಕರೆಗೆ ಸಾಮಾನ್ಯವಾಗಿ 10-15 kg ಸಾರಜನಕವನ್ನ ಯೂರಿಯಾ ರೂಪದಲ್ಲಿ ಮೇಲ್ಗೊಬ್ಬರ ಆಗಿ ಕೊಡ್ತಕ್ಕಂಥದ್ದು. ಇದ್ರ ಅವಧಿ ಬಂದು ಬಹುವಾರ್ಷಿಕ ಬೆಳೆ. ಒಂದ್ಸಲ ಇದನ್ನ ನಾಟಿ ಮಾಡ್ತಂದ್ರೆ ಸುಮಾರು ನಿಮ್ಗೆ 10-15 ವರ್ಷಗಳ ಕಾಲ ಇದರಿಂದ ನಾವು ಉತ್ತಮವಾದಂತ ಇಳುವರಿನ ಪಡಿಬಹುದು. ಇದು ನಾಟಿ ಮಾಡಿದಂತ ಮೊದಲನೇ ಕಟಾವ್ ಬರ್ಬೇಕು ಅಂದ್ರೆ 60-70 ದಿನಕ್ಕೆ ಮೊದಲನೇ ಕಟಾವ್ ಬರ್ತವೆ. ತದನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿ 35-45 ದಿನಗಳಿಗೊಮ್ಮೆ ನಾವು ಇದನ್ನ ಕಟಾವನ್ನ ಮಾಡ್ಬೇಕಾಗುತ್ತೆ. ಮೇವಿನ ಬೆಳೆಗಳಲ್ಲಿ ಕಟಾವ್ ಮಾಡ್ತಕ್ಕಂಥ ಟೈಮ್ ಬಹಳ ಮುಖ್ಯವಾದ್ದು. ಯಾಕಂದ್ರೆ ಕಟಾವ್ ಮಾಡ್ತಕ್ಕಂಥ ಟೈಮ್ ಮೇವಿನ ಗುಣಧರ್ಮವನ್ನ ನಿರ್ಧರಿಸತಕ್ಕಂಥ ಒಂದು ಅಂಶ. ಇದನ್ನ ರೈತ ಬಾಂಧವರು ಬಹಳ ಗಮನದಲ್ಲಿಟ್ಕೋಬೇಕು. ಯಾಕಂದ್ರೆ ನಾನು ನೋಡ್ತಾ ಇರ್ತೇನೆ ತಮನಿಗೆ ಸೀಮೂಲ ಅಂದ ತಕ್ಷಣ ಅವರ ಮನಸ್ಸು ಬಂದಾಗೆ 45 ದಿನ ಆರ್ನಂತ ಕಟ್ ಮಾಡ್ತಾರೆ, 50 ದಿನ ಕಟ್ ಮಾಡ್ತಾರೆ. ಅವಾಗ ಏನಾಗಿರುತ್ತೆ, ಕಡ್ಡಿಗಳು ಬಲ್ತ್ಕೊಂಡಿರ್ತವೆ, ಹುಲ್ನಲ್ಲಿ ನಾರಿನಂಶ ಜಾಸ್ತಿ ಇರ್ತದೆ. ನೀವು ಜಾನುವಾರುಗಳಿಗೆ ಒಂದು 50 kg ಕೊಟ್ಟರೆ ಬರೀ 10 kg ತಿಂತವೆ, 40 kg ವೇಸ್ಟ್ ಮಾಡ್ತವೆ. ಹಂಗಾಗಿ ಯಾವುದೇ ಒಂದು ಮೇವಿನ ಬೆಳೆನಲ್ಲಿ ಅದರ ಒಂದು ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವು ಮಾಡ್ತಕ್ಕಂಥ ಸಮಯ. ಸೊ ಪ್ರತಿಯೊಂದು ಬೆಳೆಯಲ್ಲೂ ಸಹ ಕಟಾವಿನ ಸಮಯ ಬೇರೆ ಬೇರೆ ಇರ್ತದೆ. ಅದೇ ತರ ನೀವು ಸೀಮೆ ಹುಲ್ನಲ್ಲಿ ಕಟಾವು ಮಾಡ್ಬೇಕಂದ್ರೆ ಒಂದು ಕಟಾವಿನ ಇನ್ನೊಂದು ಕಟಾವಿಗೆ ಗರಿಷ್ಠ 35 ದಿನ, ಜಾಸ್ತಿ 45 ದಿನ. 45 ದಿನ ನಂತರ ತಾವು ದಯವಿಟ್ಟು ಕಟಾವು ಮಾಡಕ್ ಹೋಗ್ಬೇಡಿ. ಆ ಒಂದು ಅವಧಿನಲ್ಲಿ ನಾವೇನಂತೀವಿ ಪ್ರೋಟೀನ್ ಅಂಶ, ಕಚ್ಚಾ ಸಸಾರಜನಕ ಅಂತ ಕರಿತೀವಿ, ಫ್ರೂಟ್ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ನಾರಿನಂಶ ಕಡಿಮೆ ಇರ್ತದೆ, ಮತ್ತೆ ಕಡ್ಡಿ ಬಲ್ತಿರೋದಿಲ್ಲ. ಹಂಗಾಗಿ ದನಗಳು ಪೂರ್ಣ ಪ್ರಮಾಣದಲ್ಲಿ ನೀವು ಕೊಟ್ಟಂತ ಮೇವನ್ನ ತಿಂತದೆ. ಸೊ ಇದೇ ತರ ಇನ್ನೊಂದು ಗಿನಿ ಹುಲ್ ಅಂತ ಹೇಳಿ ಇದರಲ್ಲೂ ಸಹ ತಳಿಗಳಿವೆ, ಮ್ಯಾಚುನಿ, ಹ್ಯಾಮಿಲ್, ರಿವರ್ಸ್ ಟೇಲ್ ಮತ್ತೆ JHG01 ಅಂತ ಹೇಳಿ. ಇದನ್ನ ನಾವು ಬೀಜದಿಂದನಾರು ಅಭಿವೃದ್ಧಿ ಪಡಿಸಬಹುದು, ಇಲ್ಲ ಚೆನ್ನಾಗಿ ಬಲಿತಂತ ಕಡ್ಡಿಗಳು ಅಥವಾ ಬೇರುಗಳನ್ನ ಬಳಸ್ಕೊಂಡು ನಾವು ಇದನ್ನ ಅಭಿವೃದ್ಧಿ ಪಡಿಸಬಹುದು. ಸೊ ನಾವು ಬಿತ್ತನೆ ಅಂತ ಬಂದಾಗ ಸಾಲಿನ ಸಾಲಿಗೆ 7 ಅಡಿ, ಗಿಡದ ಗಿಡಕ್ಕೆ 1.5 ಅಡಿ ಅಂತದಲ್ಲಿ ನಾವು ಬಿತ್ತನೆ ಮಾಡ್ಬೇಕಾಗುತ್ತೆ. ಬಿತ್ತನೆ ತುಂಡುಗಳು ಪ್ರತಿ ಎಕರೆಗೆ ನಮ್ಗೆ 15,000 ಬಿತ್ತನೆ ತುಂಡುಗಳು ನಮ್ಗೆ ಬೇಕಾಗ್ತವೆ. ನೀವು ಬೀಜದಿಂದ ಅಭಿವೃದ್ಧಿ ಪಡಿಸೋದಾದ್ರೆ ಎಕರೆಗೆ ಬೇಕಾಗಿರ್ತಕ್ಕಂತ 3-4 kg ಬಿತ್ತನೆ ಬೀಜವನ್ನ ನಾವು ರಾಗಿ ಸಸಿ ಮಡಿ ಯಾವ ತರ ಮಾಡ್ತೀವಿ ಆ ತರ ಸಸಿ ಮಡಿ ಮಾಡ್ಕೊಂಡು 1.5 ತಿಂಗಳ ನಂತರ ನೀವು ಆ ಪೈರನ್ನ ಸಾಲಿನ ಸಾಲಿಗೆ 7 ಅಡಿ ಮತ್ತೆ ಗಿಡದ ಗಿಡಕ್ಕೆ 1.5 ಅಡಿ ಅಂತರದಲ್ಲಿ ನೀವು ನಾಟಿಯನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲೂ ಸಹ ಕೊಟ್ಟಿಗೆ ಗೊಬ್ಬರ ಎಕರೆಗೆ 10 ಟನ್ ಬೇಕಾಗುತ್ತೆ. ರಸಗೊಬ್ಬರಗಳು ಸಹ 80 kg ಸಾರಜನಕ, 20 kg ರಂಜಕ ಮತ್ತೆ 10 kg ಪೊಟ್ಯಾಶ್. 20 kg ರಂಜಕ ಮತ್ತೆ 10 kg ಪೊಟ್ಯಾಶ್ ನೀವು ನಾಟಿ ಮಾಡ್ಬೇಕಾದ್ರೆ ಕೊಡ್ತಕ್ಕಂಥದ್ದು. ಉಳಿದಂತೆ 80 kg ಸಾರಜನಕ ನಾವು ಮೊದಲೇ ಹೇಳದಂಗೆ ನಿಮ್ಗೆ ಸಮತಂತುಗಳಲ್ಲಿ ಪ್ರತಿ ಕಟಾವಿನ ನಂತರ ಕೊಡ್ತಕ್ಕಂಥದ್ದು. ಇಲ್ಲೂ ಸಹ ನಾವು ಅಧಿಕ ಹಸಿರು ಮೇವಿನ ಇಳುವರಿ ನಾವು ಕಾಣಬಹುದು. ಎಕರೆಗೆ ನಾವು 50-60 ಟನ್ ಇಳುವರಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯತೆ ಇದನ್ನೇ. ಮತ್ತೆ ಸಾರಜನಕ ನಾನು ಮೊದಲು ಹೇಳಿದಂಗೆ ಸಮತಂತುಗಳಲ್ಲಿ ಪ್ರತಿ ಕಟಾವಿನ ನಂತರ, ಇಲ್ಲೂ ಸಹ ನಾವು ಒಂದ್ ಕಟಾವಿನ ಇನ್ನೊಂದು ಕಟಾವಿಗೆ ನಾವು 30-35 ದಿನ ನಂತರ ಪ್ರತಿ ಕಟಾವಿನ ಅಂತವನ್ನು ನಾವು ಇಟ್ಕೊಂಡು 10-15 kg ಸಾರಜನಕ ಒದಗಿಸ್ತಕ್ಕಂಥ ಯೂರಿಯಾವನ್ನ ಅಂದ್ರೆ 20-25 kg ಯೂರಿಯಾವನ್ನ ನಾವು ಮೇಲುಗೊಬ್ಬರ ಕೊಟ್ಟಿದ್ದೆ. ಆದ್ರೆ ನಮ್ಗೆ 35-40 ದಿನದಲ್ಲಿ ನಮ್ಗೆ ಅಧಿಕ ಇಳುವರಿ ಕೊಡ್ತಕ್ಕಂಥ ಅಂದ್ರೆ ಒಂದ್ ಎಕರೆಗೆ ಒಂದು ಕಟಾವಿಂದ ನಮ್ಗೆ ಸಾಮಾನ್ಯವಾಗಿ 6-7 ಟನ್ ಹಸಿರು ಮೇವು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಗಿನಿ ಹುಲ್ನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಕುರಿ ಮತ್ತು ಮೇಕೆಗಳಿಗೂ ಸಹ ತಿನ್ಲಿಕ್ಕೆ ಯೋಗ್ಯವಾದಂತ ಹುಲ್ಲು. ಮತ್ತೆ ಇದು ಶೇಡು ನೆರಳಲ್ಲಿ ಬಹಳ ಚೆನ್ನಾಗಿ ಬರ್ತಕ್ಕಂಥ ಹುಲ್ಲು. ಅಂದ್ರೆ ನೆರಳಲ್ಲಿ ಎಲ್ಲಿ ನೆರಳಿರ್ತದೆ ಅಲ್ಲಿ ಇದು ಬಹಳ ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಒಂದು ಲಕ್ಷಣವನ್ನ ಹೊಂದಿದೆ. ಸೊ ನೀವು ತೆಂಗಿನ ಮರನೋ, ಅಡಿಕೆ ಮರ ಅಥವಾ ಮಾವಿನ ಮರ ಮತ್ತೆ ಸೀಬೆ ತೋಟ ಇಂಥ ತೋಟಗಳಲ್ಲಿ ನೀವು ಈ ಹುಲ್ಲನ್ನ ಬೆಳಕಬಹುದು. ನಾನು ಒಂದು ಅಂಶವನ್ನ ಗಮನದಲ್ಲಿ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತ ಬಾಂಧವರು ಯಾವುದೇ ಒಂದು ಹುಲ್ಲನ್ನ ತೆಂಗಿನ ತೋಟದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಬೆಳೆಯುವಾಗ ತೆಂಗಿನ ಬುಡ ಅಥವಾ ಅಡಿಕೆ ಮರದ ಬುಡದಿಂದ ತಾವು ಕನಿಷ್ಠ 5-6 ಅಡಿ ಬಿಟ್ಟು ಹುಲ್ಲನ್ನ ಬೆಳಿಬೇಕು. ಯಾಕಂದ್ರೆ ನಾನು ಮೊದಲು ಹೇಳ್ದಂಗೆ ಈ ಹುಲ್ಗಳು ಏನಾಯ್ತು ಅಂತಂದ್ರೆ 1 ಎಕರೆ ಪ್ರದೇಶದಲ್ಲಿ 50-60 ಟನ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯದಿಂದ ಇದು ಮಣ್ಣಲ್ಲಿ ಇರ್ತಕ್ಕಂಥ ಸಾಕಷ್ಟು ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ್ರಿಂದ ತಾವು ದಯವಿಟ್ಟು ತೆಂಗಿನ ಮರ ಅಥವಾ ಅಡಿಕೆ ಮರ ಯಾವುದೇ ಒಂದು ಗಿಡ ಮರದಲ್ಲಿ ಬೆಳೆದಾಗ ಬುಡದಿಂದ 5-6 ಅಡಿ ಬಿಟ್ಟು ಹುಲ್ಲನ್ನ ಬೆಳೀತಕ್ಕಂಥದ್ದು ಬಹಳ ಸೂಕ್ತವಾದ. ಅದರಿಂದ ಮರಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನೊಂದು ಸಿಗ್ನಲ್ ಹುಲ್ ಅಂತೇಳಿ ಇದು ಇದು ಸಾಮರ್ಥ್ಯತೆ ಕಡಿಮೆ, ಇಳುವರಿ ಸಾಮರ್ಥ್ಯ 25-30 ಟನ್ ಇರ್ತದೆ. ಕಾಂಗೋ ಸಿಗ್ನಲ್ ಅಥವಾ ಕೆನಡೆ ಅಂತೇಳಿ ತಳಿಗಳಿವೆ. ಇದನ್ನ ಬಿತ್ತನೆ ಅಂತರ ಬಂದು ಸಾಲಿನ ಸಾಲಿಗೆ 1.5 ಅಡಿ ಮತ್ತೆ ಗಿಡದ ಗಿಡಕ್ಕೆ 1 ಅಡಿ. ಸೊ ಬಿತ್ತನೆ ತುಂಡುಗಳು ಬಂದು ನಾನು ಮೊದಲು ಹೇಳ್ದಂಗೆ ಇಲ್ಲ ಬೇರೆಯವ್ರನ್ನಾರು ಬಳಸ್ಬೋದು, ಇಲ್ಲ ಚೆನ್ನಾಗಿ ಬಲಿಸಿರ್ತಕ್ಕಂಥ ಕಡ್ಡಿಗಳನ್ನ ಸಹ ಬಳಸ್ಬೋದು, ಇಲ್ಲ ಬಿತ್ತನೆ ಬೀಜನ ಸಹ ನಾನು ಮೊದಲು ಹೇಳ್ದಂಗೆ ಸಸಿ ಮಡಿ ಮಾಡ್ಕೊಂಡು ಅದನ್ನ ನೀವು 45 ದಿನ ನಂತರ ನಾಟಿ ಮಾಡ್ತಕ್ಕಂಥದ್ದು. ಇಲ್ಲಿ ರಸಗೊಬ್ಬರಗಳಲ್ಲಿ ರಂಜಕ ಮತ್ತು ಪೊಟ್ಯಾಶನ್ನ ಭೂಮಿಗೆ ನಾಟಿ ಸಮಯದಲ್ಲಿ ಕೊಡ್ತಕ್ಕಂಥದ್ದು. ಉಳಿದಂತ ಸಾರಜನಕನ ಸಮಕಂತುಗಳಲ್ಲಿ ನೀವು 40 kg ಸಾರಜನಕನ ಸಮಕಂತುಗಳಲ್ಲಿ ತಾವು ಕೊಡ್ತಕ್ಕಂಥದ್ದು. ಸೊ ಇಳುವರಿ ನೋಡಿದಾಗ ಇದು 25-30 ಟನ್ನು, ಒಂದ್ ಎಕರೆಗೆ 25-30 ಟನ್ ನಮ್ಗೆ ಇಳುವರಿ ಕೊಡ್ತಕ್ಕಂಥದ್ದು. ಇದು ವಿಶೇಷತೆ ನಾವು ನೋಡಬಹುದು, ಇದು ಕುರಿ ಮತ್ತು ಮೇಕೆಗಳಿಗೆ ಸೂಕ್ತವಾದಂತ ಒಂದು ಹುಲ್ಲು. ಮತ್ತೆ ಇದು ಸಿಗ್ನಲ್ ಹುಲ್ಲು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಮಣ್ಣು ಕೊಚ್ಚಣೆ ತಡೀತಕ್ಕಂಥದ್ದು. ಹಂಗಾಗಿ ರೈತ ಬಂದವರು ತಮ್ಮ ಜಮೀನುಗಳಲ್ಲಿ ಎಲ್ಲಿ ಬದಲಾಗಿರ್ತವೆ, ಎಲ್ಲಿ ಮಣ್ಣು ಮತ್ತು ಕೊಚ್ಚಣೆ ಜಾಸ್ತಿ ಆಗ್ತಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ಇಂಥ ಹುಲ್ಲನ್ನ ಹಾಕೊಂಡ್ರೆ ಮಣ್ಣು ಕೊಚ್ಚಣೆ ತಡಿಬಹುದು, ಮತ್ತು ಕುರಿ ಮತ್ತು ಮೇಕೆಗಳ ಬೇಡಿಕೆ ಬಹಳ ಯೋಗ್ಯವಾದಂತ ಒಂದು ಹುಲ್ಲು ಇದು. ಅದೇ ಇನ್ನೊಂದು ರೋಡ್ ಹುಲ್ ಅಂತ ಹೇಳಿ ಕಾಲಿಡೆ ಮತ್ತೆ ಕೊಟಂಬರ ಅಂತ ತಳಿಗಳು ಲಭ್ಯ ಇರ್ತದೆ. ಬಿತ್ತನೆ ಅಂತರ ಬಂದು 2 ಅಡಿ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ. ಇಲ್ಲಿ ಬಿತ್ತನೆ ತುಂಡುಗಳನ್ನ ಸಹ ನಾವು ಬೇರಿನ ಬಳಸಬಹುದು 40,000 ಒಂದು ಎಕರೆಗೆ, ಅಥವಾ 2-3 ಕೆಜಿ ಬಿತ್ತನೆ ಬಳಸ್ಕೊಂಡು ಸಸಿ ಮಡಿ ಮಾಡ್ಕೊಂಡು ತದನಂತರ 45 ದಿನ ನಂತರ ಆ ಪೈರನ್ನು ನಾಟಿ ಮಾಡ್ತಕ್ಕಂಥದ್ದು. ರಸಗೊಬ್ಬರಗಳ ಪ್ರಮಾಣ ನಾನು ಮೊದಲೇ ಹೇಳ್ದಂಗೆ ಮೂಲ ಗೊಬ್ಬರವಾಗಿ ರಂಜಕ ಪೊಟ್ಯಾಸಿಯನ್ನ ಬಳಸ್ತಕ್ಕಂಥದ್ದು. ಸಾರಜನಕವನ್ನ ಸಮ ಕಂತುಗಳಲ್ಲಿ ಅಂದ್ರೆ ಒಂದು 5-6 ಕಂತುಗಳೇ ನಮ್ಗೆ ಬರ್ತವೆ, ಒಂದ್ಸಲ 5-6 ಕಟಾವು ಬರ್ತದೆ. 60 ಕೆಜಿನ ಸಮ ಕಂತುಗಳಲ್ಲಿ ಎಕರೆಗೆ 10-12 ಕೆಜಿ ಸಾರಜನಕ ಪ್ರತಿ ಕಟಾವಿನ ನಂತರ ಕೊಡ್ತಕ್ಕಂಥದ್ದು. ಇಲ್ಲೂ ಸಹ ನಮ್ಗೆ ಹಸಿರು ಮೇವಿನ ಇಳುವರಿ ನೋಡಿದ್ರೆ 25-30 ಟನ್ನು ವಾರ್ಷಿಕವಾಗಿ ನಮ್ಗೆ ಸುಮಾರು 5-6 ಬಾರಿ ಕಟಾವು ಮಾಡೋದ್ರಿಂದ ನಮ್ಗೆ ಹಸಿರು ಮೇವನ್ನು ನಾವು ಪಡಿಬಹುದು. ಇದು ಸಹ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಕುರಿ ಮತ್ತು ಮೇಕೆಗಳಿಗೆ ಇದು ಸೂಕ್ತವಾದಂತ ಒಂದು ಹುಲ್ಲು. ಅದೇ ತರ ಪ್ಯಾರ ಹುಲ್ಲು ಅಂತ ಹೇಳ್ತಾರೆ, ನಮ್ಮ ರೈತ ಬಂದ್ರೆ ಇದನ್ನ ಕುಂಟಿ ಹುಲ್ಲು ಅಂತ ಕರೀತಾರೆ. ಇದ್ರ ವಿಶೇಷತೆ ಏನಂತಂದ್ರೆ ಜೌಗು ಪ್ರದೇಶ, ನಮ್ಗೆ ಎಲ್ಲಿ ಕೊಳಚೆ ನೀರು ಹರಿತಾ ಇರ್ತದೆ, ಈ ನೀವು ಮೈಸೂರಲ್ಲಿ ನೋಡ್ತೀರಾ ಬನ್ನಿ ಮಂಟಪ ನೋಡ್ಬೋದು, ಅಥವಾ ಬೆಂಗಳೂರು ಹೋಗ್ಬೇಕಾದ್ರೆ ನಾವು ಕೆಂಗೇರಿ ಮೋರಿಯಲ್ಲಿ ನೋಡ್ತಾ ಇರ್ತೀವಿ ಆ ಕಡೆ ಈ ಕಡೆ ಹುಲ್ಲು ಬೆಳೆದಿರ್ತಕ್ಕಂಥದ್ದು. ಅದಕ್ಕೆ ಸ್ಥಳೀಯವಾಗಿ ನಮ್ಮ ರೈತ ಬಂದವರು ಶುಂಠಿ ಹುಲ್ಲು ಅಂತ ಕರೀತಾರೆ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಪ್ಯಾರಾ ಹುಲ್ಲು ಅಂತೇಳಿ ಕರಿತೀವಿ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ತಳಿಗಳೆಲ್ಲ ಬೆಳೆಯತಕ್ಕಂಥದ್ದು. ಇದನ್ನು ಸಹ ನಾವು ಬೇಸಾಯ ಕ್ರಮದಲ್ಲೂ ಸಹ ಇದನ್ನ ಅಳವಡಿಸ್ಕೊಂಡು ಬೇಸಾಯನ ಸಹ ಮಾಡಬಹುದು. ಸಾಲಿನ ಸಾಲಿಗೆ 2 ಅಡಿ ಅಂತ ಗಿಡದ ಗಿಡಕ್ಕೆ 2 ಅಡಿ ಅಂತದ್ರಲ್ಲಿ ನಾವು ನಾಟಿ ಮಾಡಿದ್ದೆ ಆದ್ರೆ ಒಂದ್ ಎಕರೆಗೆ ನಮ್ಗೆ 11,000 ಬೇರಿನ ತುಂಡುಗಳು ನಮ್ಗೆ ಬೇಕಾಗ್ತವೆ. ಇಲ್ಲೂ ಸಹ ನಾವು ರಸಗೊಬ್ಬರನ ಬಳಸ್ಬೇಕಾಗಿತ್ತು. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಇವುಗಳಿಗೆ 45-50 ಟನ್ನು ನಮ್ಗೇನಾಗ್ತಂದ್ರೆ ಕಬ್ಬು ಎಷ್ಟು ಒಂದ್ ಎಕರೆಗೆ 60-70 ಟನ್ ಕಬ್ಬು ಕೊಡಿಸೋ ಅಷ್ಟು ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಹುಲ್ಲುಗಳು ಹೊಂದಿರೋದ್ರಿಂದ ನಾವು ಅಷ್ಟು ಇಳುವರಿನ ಪಡಿಬೇಕಂದ್ರೆ ರಸಗೊಬ್ಬರಗಳ ಪ್ರಮಾಣ ಕಡ್ಡಾಯವಾಗಿರುತ್ತೆ, ಕೊಟ್ಟಿ ಗೊಬ್ಬರಗಳ ಪ್ರಮಾಣ ಸಹ ಕಡ್ಡಾಯವಾಗಿರುತ್ತೆ. ಹಂಗಾಗಿ ನಾವು ಇದು ಸಹ ಬಹುವಾರ್ಷಿಕ ಬೆಳೆ, ಒಂದ್ ಸಲ ನೀವು ನಾಟಿ ಮಾಡ್ತಂದ್ರೆ 10-15 ವರ್ಷಗಳ ತನಕ ನಾವು ಇದನ್ನ ಕಟಾವು ಮಾಡಬಹುದು. ಅದನ್ನ ಏನಂತ ನಮ್ ನಿರ್ವಹಣೆ ಮೇಲೆ ಅವಲಂಬಿತ ಆಗಿರುತ್ತೆ. ನೀವು ನಮ್ ನಿರ್ವಹಣೆ ಕಡಿಮೆ ಇತ್ತು ಅಂದಾಗ 5-6 ವರ್ಷ ಮಾತ್ರ ಬರ್ತದೆ. ಸೊ ಇದು ವಿಶೇಷತೆ ಏನಪ್ಪ ಅಂದ್ರೆ ಜೌಗು ಪ್ರದೇಶ ಎಲ್ಲಿರ್ತದೆ ಅಂತ ಕಡೆ ನಾವು ಇದನ್ನ ಬೆಳ್ಕೊಬಹುದು. ಇನ್ನೊಂದು ಅಂಜನ್ ಹುಲ್ಲು ಅಂತ ಹೇಳಿ, ಈಗ ನಿಮ್ಗೆ ಮೊದಲು ಹೇಳತಕ್ಕಂಥ ಹುಲ್ಲುಗಳೆಲ್ಲ ದೀರ್ಘಾವಧಿ ಹುಲ್ಲುಗಳು, ಅವೆಲ್ಲ ನೀರನ್ನ ಬಯಸ್ತಕ್ಕಂಥ ಹುಲ್ಲುಗಳು. ನೀರನ್ನು ಬಯಸ್ತಕ್ಕಂಥ ಅಂದ್ರೆ ನಾವು ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದಾಗ ಹುಲ್ಲಿನ ಬೆಳೆಗಳಿಗೆ ನೀರು ಕಡಿಮೆ ಬೇಕು. ಆದ್ರೂ ಸಹ ನಾವು ಮೊದಲು ಹೇಳಿದಂತ ಹುಲ್ಲುಗಳು ನೀರಾವರಿ ಪ್ರದೇಶದಲ್ಲಿ ಚೆನ್ನಾಗಿ ಬರ್ತಕ್ಕಂಥ ಹುಲ್ಲುಗಳು. ಈ ಅಂಜನ್ ಹುಲ್ಲು ಅಂತಕ್ಕಂಥದ್ದು ಮಳೆಯಾಶ್ರಿತ ಪ್ರದೇಶ ಅಥವಾ ಬಡು ಭೂಮಿನಲ್ಲಿ ಅಂತ ಹೇಳ್ತೀವಿ ನಾವು, ಅಥವಾ ಫಲವತ್ತತೆ ಕಡಿಮೆ ಇರ್ತಕ್ಕಂಥ ಭೂಮಿನಲ್ಲಿ ಚೆನ್ನಾಗಿ ಬರ್ತಕ್ಕಂಥ ಒಂದು ಹುಲ್ಲು ಇದು. ಇಲ್ಲೂ ಸಹ ತಳಿಗಳು ನಮ್ಮಲ್ಲಿ ಸಾಕಷ್ಟು ತಳಿಗಳು ಲಭ್ಯ ಇದೆ. ಬುಂದೆಲ್ ಅಂಜನ್ನು, ಕೋವನ್ನು, IGFRI 31.08 ಅಂಡ್ CAJRI 75 ಅಂತೇಳಿ. ಇಲ್ಲಿ ಬಿತ್ತನೆ ಅಂತರ ಬಂದಾಗ ಸಾಲಿನ ಸಾಲಿಗೆ 1.5 ಅಡಿ, ಗಿಡದ ಗಿಡಕ್ಕೆ 1 ಅಡಿ ಅಂತ ನಾವು ಬಿತ್ತನೆ ಮಾಡಬೇಕಾಗಿದೆ. ಇದನ್ನ ಬೀಜ ರೂಪದಿಂದ ಅಭಿವೃದ್ಧಿ ಪಡಿಸಬಹುದು, ಇಲ್ಲಾಂದ್ರೆ ಬೇರಿನ ತುಂಡುಗಳನ್ನ ತಗೊಂಡು ನಾವು ಅಭಿವೃದ್ಧಿನ ಪಡಿಸಬಹುದು. ಸೊ ಬೇರಿನ ತುಂಡುಗಳನ್ನ ಬಿತ್ತನೆ ಬಳಸಿದಾಗ 30,000 ಒಂದ ಎಕರೆಗೆ ಬೇರಿನ ತುಂಡುಗಳು ಬೇಕಾಗ್ತವೆ. ಬಿತ್ತನೆ ಬೀಜ 2-3 ಕೆಜಿ ಬಿತ್ತನೆ ಬೀಜ ಇರಲಿ. ನೀವು ಸಸಿ ಮಡಿ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಇದನ್ನ ನಾವು ಜಮೀನಿನಲ್ಲಿ ಬಿತ್ತನೆ ಮಾಡಬಹುದು. ಇಲ್ಲಾಂದ್ರೆ ಸಸಿ ಮಡಿ ಮಾಡಿ 45 ಸಸಿನ ನಾವು ನಾಟಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂಥದ್ದು. ಇಲ್ಲೂ ಸಹ ರಸಗೊಬ್ಬರ ಪ್ರಮಾಣ ಬಹಳ ಕಡಿಮೆ. ನಾನು ಮೊದಲು ಹೇಳ್ದಂಗೆ ಇದು ಮಳೆಯಾಶ್ರಿತ ಬೆಳೆಯತಕ್ಕಂಥದ್ದು, ಕಡಿಮೆ ಫಲವತ್ತೆ ಇರ್ತಕ್ಕಂಥ ಕೊರಕುಲ್ ಭೂಮಿಲಿ ಬೆಳೆತಕ್ಕಂಥ ಹುಲ್ಲಾದ್ರಿಂದ ರಸಗೊಬ್ಬರಗಳ ಪ್ರಮಾಣನೂ ಸಹ ಇದಕ್ಕೆ ಬಹಳ ಕಡಿಮೆ. ಯಾಕಂದ್ರೆ ಇದಕ್ಕೆ ಇಳುವರಿ ಸಾಮರ್ಥ್ಯತೆ ಬಹಳ ಕಡಿಮೆ ಇರೋದ್ರಿಂದ ನಾವು ರಸಗೊಬ್ಬರನೂ ಸಹ ಬಹಳ ಕಡಿಮೆ ಬೆಳೆಸ್ತೇವೆ. ಇಲ್ಲಿ ಇಳುವರಿ ಸಾಮರ್ಥ್ಯದ ಬಂದು ಎಕರೆಗೆ 12-15 ಟನ್ನು ವಾರ್ಷಿಕವಾಗಿ ನಾವು 3-4 ಬಾರಿ ಇದನ್ನ ಕಟಾವು ಮಾಡಬಹುದು. ಮತ್ತೆ ಕಟಾವಿನ ಸಮಯ ಏನಾಗುತ್ತೆ ಅಂತಂದ್ರೆ ಮಳೆ ಬೀಳ್ತಕ್ಕಂಥ ಪ್ರಮಾಣದ ಮೇಲೆ ಅವಲಂಬಿತ ಆಗಿರ್ತದೆ. ಇದಕ್ಕೆ ವಿಶೇಷತೆ ಏನಪ್ಪಾ ಅಂದ್ರೆ ಬರವನ್ನು ತಡೀತಕ್ಕಂಥ ಶಕ್ತಿ ಈ ಒಂದು ಹುಲ್ಲುಗಿದೆ. ಸೊ ಎಲ್ಲಿ ನಮ್ಗೆ ಖುಷ್ಕಿ ಪ್ರದೇಶ ಇದೆ, ಎಲ್ಲಿ ಮಳೆ ಕಡಿಮೆ ಇದೆ, ಎಲ್ಲಿ ಭೂಮಿ ಫಲವತ್ತತೆ ಕಡಿಮೆ ಇರ್ತದೆ, ಅಂತ ಒಂದು ಪ್ರದೇಶದಲ್ಲಿ ಬದುಗಳ ಮೇಲೆ ಅಥವಾ ಜಮೀನುಗಳಲ್ಲಿ ಇದನ್ನ ಬೆಳ್ಕೊಂಡ್ರೆ ಇದು ಜಾನುವಾರುಗಳು ತಿನ್ನಕ್ಕೂ ಸಹ ಯೋಗ್ಯವಾಗಿರ್ತದೆ, ಕುರಿ ಮರಿ ತಿನ್ನಲಿಕ್ಕೂ ಸಹ ಬಹಳ ಯೋಗ್ಯವಾದಂತ ಒಂದು ಹುಲ್ಲು. ಸೊ ಈಗ ನೀವು ಎಲ್ಲ ಬಹುವಾರ್ಷಿಕ ಬೆಳೆಗಳನ್ನ ನೋಡ್ರಿ, ಅಂದ್ರೆ ಒಂದು ಸಲ ನೀವು ಅದನ್ನ ಬಿತ್ತನೆ ಅಥವಾ ನಾಟಿ ಮಾಡಿದಾಗ 10-15 ವರ್ಷ ಕುಯ್ತಕ್ಕಂಥ ಬೆಳೆಗಳು. ಈಗ ನಾವು ನೋಡ್ತಕ್ಕಂಥದ್ದು ಅಲ್ಪಾವಧಿ ಏಕದಳ ಮೇವಿನ ಬೆಳೆಗಳು. ಅಲ್ಪಾವಧಿ ಅಂದ್ರೆ ಬಹಳ ಬೇಗ ಕಟಾವು ಬರ್ತಕ್ಕಂತ ಮೇವಿನ ಬೆಳೆಗಳು, ಅಂದ್ರೆ ಬಿತ್ತನೆ ಮಾಡಿದಂತ 60-70 ದಿನದಲ್ಲೇ ಕಟಾವು ಬರ್ತಕ್ಕಂತ ಮೇವಿನ ಬೆಳೆಗಳು. ಅದ್ರಲ್ಲಿ ಪ್ರಮುಖವಾದಂತ ಮೇವಿನ ಬೆಳೆ, ರಸವತ್ತಾದಂತ ಮೇವಿನ ಬೆಳೆ ಅಂತಂದ್ರೆ ಮೇವಿನ ಮುಸುಕಿನ ಜೋಳ ಅಂತ ನಾವು ಕರಿತೀವಿ. ಅಂದ್ರೆ ತಳಿ ಅಂದ್ರೆ ಆಫ್ರಿಕನ್ ಟಾಲ್ ಅಂತ ಹೇಳಿ, ಅಂದ್ರೆ ಬಿಳಿ ಜೋಳ ಅಂತ ನೋಡ್ಬೇಕು ನೀವು. ಮೆಕ್ಕೆಜೋಳದಲ್ಲಿ ಒಂದು ಬಿಳಿ ಬಣ್ಣ ಇರ್ತಕ್ಕಂಥ ಜೋಳ ಬರ್ತದೆ. ಅದನ್ನ ಮೇವಿನ ಮುಸ್ಕಿನಕಾಳು ಅಂತ ಕರಿತೀವಿ. ಅದ ತಳಿ ಹೆಸರು ಬಂದು ಆಫ್ರಿಕನ್ ಕಾಳು ಅಂತೇಳಿ ಅದ ತಳಿ. ಇದು ಬಹಳ ಎತ್ತರವಾಗಿ ಬೆಳೆಯೋದ್ರಿಂದ ಅದನ್ನ ನಾವು ಆಫ್ರಿಕನ್ ಕಾಳು ಅಂತ ಹೇಳ್ತೀವಿ. ನಮ್ಗೆ ಯಾಕಂದ್ರೆ ಆಫ್ರಿಕನ್ ತಲೆ ಏನಾಗಿರ್ತಾರೆ ಅಂದ್ರೆ ಬಹಳ ಎತ್ತರವಾಗಿ ಇರ್ತಕ್ಕಂತ ಮನುಷ್ಯರಾದ್ರಿಂದ ಇದು ಬಹಳ ಎತ್ತರವಾಗಿ ಸಾಮಾನ್ಯವಾಗಿ ಒಳ್ಳೆ ವ್ಯವಸಾಯ ಮಾಡಿದ್ರೆ ಅದನ್ನ ನಾವು ಇದನ್ನ 18-20 ಅಡಿ ತನಕ ಬೆಳೀತಕ್ಕಂತ ಒಂದು ಲಕ್ಷಣ ಈ ಒಂದು ತಳಿ ಹೊಂದಿರ್ತದೆ. ಹಂಗಾಗಿ ನಾವು ಆಫ್ರಿಕನ್ ಕಾಳು ಅಂತೇಳಿ ಇದನ್ನ ಕರಿತೀವಿ. ಇಲ್ಲಿ ಗಮನಿಸಬೇಕಾದಂತ ಅಂಶಗಳಂದ್ರೆ ರೈತ ಬಾಂಧವರೇ ಬಿತ್ತನೆ ಬೀಜ ಪ್ರಮಾಣ ನೋಡಿ, ನಾವು ಮಾಮೂಲಿ ಜೋಳ ಆದ್ರೆ ಕಾಳುಗಾಗಿ ಬೆಳೀತಕ್ಕಂಥ ಜೋಳ ಆದ್ರೆ ಎಕರೆಗೆ 1 ಕೆಜಿ ಸಾಕು. ಇಲ್ಲಿ ಮೇವಾಗಿ ಬೆಳೆಯೋದ್ರಿಂದ ನಾವು ಎಕರೆಗೆ 40 ಕೆಜಿ ಬಿತ್ತನೆ ಬೀಜನ ಬಳಸಬೇಕಾಗುತ್ತೆ. ಮತ್ತೆ ಸಾಲಿನ ಸಾಲಿಗೆ 1 ಅಡಿ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ದಲ್ಲಿ ಇದು ಬಹಳ ಗಮನಿಸಬೇಕಾದಂತ ಪ್ರಮುಖವಾದಂತ ಅಂಶ. ಮತ್ತೆ ಕೊಟ್ಟೆ ಗೊಬ್ಬರ ಸಹ 4 ಕೆಜಿ, ರಸಗೊಬ್ಬರ ಸಹ 60-30-16. ಸೊ ಮೂಲ ಗೊಬ್ಬರವಾಗಿ ಶಿಫಾರಸಿನ ರಂಜಕ ಮತ್ತು ಪೊಟ್ಯಾಸಿಯಂ ಬಳಸತಕ್ಕಂಥದ್ದು, ಸಾರಜನಕದಲ್ಲಿ ಶೇಕಡ 50% ಮೂಲ ಗೊಬ್ಬರ ಬಳಸತಕ್ಕಂಥದ್ದು, ಉಳಿದಂತ 5% ಬಿತ್ತನೆ ಮಾಡುವಂತ 30 ದಿನ ನಂತರ ಕುಂಟೆ ಆಯಿಸಿ ಕಳೆ ನಿಯಂತ್ರಣ ಮಾಡಿ ಬಳಸ್ತಕ್ಕಂಥದ್ದು. ನಾನು ನಿಮ್ಗೆ ಮೊದಲೇ ಹೇಳಿದೆ ಇಲ್ಲಿ ಬಿತ್ತನೆ ಬೀಜ ಪ್ರಮಾಣ ಜಾಸ್ತಿ ಬಳಸ್ಬೇಕು ಅಂತ. ಯಾಕೆ ಬಳಸ್ಬೇಕು ನಾವು ಬಿತ್ತನೆ ಬೀಜ ಪ್ರಮಾಣ ಜಾಸ್ತಿ ಬಳಸ್ತಾ? ನಮ್ಗೆ ಏನಾಗುತ್ತೆ ಅಂದ್ರೆ ಕಡ್ಡಿ ದಪ್ಪ ಆಗೋದಿಲ್ಲ, ಕಡ್ಡಿ ಬೆಳೆಯೋದಿಲ್ಲ, ಕಡ್ಡಿ ತೆಳುವಾಗಿರ್ತದೆ. ಕಡ್ಡಿ ತೆಳುವಾಗಿದ್ದಾಗ ಹಸುಗಳು ಸುಲಭವಾಗಿ ತಿಂತವೆ. ಹಂಗಾಗಿ ನಾವು ಬಿತ್ತನೆ ಬೀಜ ಪ್ರಮಾಣನ ಜಾಸ್ತಿನ ಬಳಸ್ತಕ್ಕಂಥದ್ದು. ಇಲ್ಲಿ ನಮ್ಮ ಹತ್ರ ತಿಳಿಸ್ತೇನೆ ನಿಮಗೆ, ಮೇವಿನ ಗುಣಮಟ್ಟ ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವಿನ ಸಮಯ. ಇಲ್ಲಿ ನಾವು ಕಟಾವನ್ನ ಉತ್ತಮವಾದ ಮೇವು ಪಡಿಬೇಕಂದ್ರೆ ನಾವು ಕಟಾವನ್ನ ಮುಸ್ಕುನ್ ಜೋಳದಲ್ಲಿ ತೆನೆಯಲ್ಲಿ ಹಾಲು ತುಂಬತಕ್ಕಂಥ ಹಂತದಲ್ಲಿ ನಾವು ಅದನ್ನ ಕಟಾವು ಮಾಡಬೇಕು. ಅಂದ್ರೆ ಮೂವತ್ತೆ ಹಾಲು ತುಂಬತಕ್ಕಂಥ ಹಂತದಲ್ಲಿ ನಾವು ಕಟಾವು ಮಾಡಬೇಕು. ಸಾಮಾನ್ಯವಾಗಿ ಬಿತ್ತನೆ ಮಾಡುವಂತ 70 ದಿನಕ್ಕೆ ಇದು ಹಾಲು ತುಂಬ ಹಂತವನ್ನು ತಲುಪೋದ್ರಿಂದ ಬಿತ್ತನೆ ಮಾಡುವಂತ 70 ದಿನದಲ್ಲಿ ನಾವು ಇದನ್ನ ಕಟಾವು ಮಾಡಬೇಕು. ಸೊ ಒಂದ್ ಎಕರೆಗೆ ನಾವು ವ್ಯವಸಾಯ ಒಳ್ಳೆ ನಿರ್ವಹಣೆ ಮಾಡಿದ್ದಾರೆ 20-25 ಟನ್ ನಾವು ಹಸಿರು ಮೇವನ್ನ ಕೇವಲ 70 ದಿನದಲ್ಲಿ ನಾವು ಪಡೆಯಬಹುದು. ಈ ಬೆಳೆ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ರಸಮೇವು ತಯಾರಿಸಲಿಕ್ಕೆ ಇದು ಸೂಕ್ತವಾದಂತ ಒಂದು ಬೆಳೆ. ಇದನ್ನು ವರ್ಷ ಪೂರ್ತಿ ನಾವು ಮುಂಗಾರು ಹಿಂಗಾರು ಹಾಗೂ ನೀರಾವರಿ ವ್ಯವಸ್ಥೆ ಇದ್ರೆ ಬೇಸಿಗೆನಲ್ಲೂ ಸಹ ಈ ಒಂದು ಬೆಳೆ ನಾವು ಬೆಳಿಬಹುದು. ಸೊ ಅದೇ ತರ ಇನ್ನೊಂದು ಬೆಳೆ ಅಂತಂದ್ರೆ ಮೇವಿನ ಜೋಳ ಅಂತೇಳಿ, ನಾವು ಒಗ್ಗು ಜೋಳ ಅಂತ ಹೇಳ್ತಾರೆ ಹಳ್ಳಿ ಕಡೆ ಕಾಡು ಜೋಳ ಅಥವಾ ಒಗ್ಗು ಜೋಳ ಅಂತೇಳಿ. ಅಲ್ಲಿ ಮೇವುಗೋಸ್ಕರ ಮಾಡಿರ್ತಕ್ಕಂಥ ಕೆಲವೊಂದು ತಳಿಗಳಿವೆ, ಒಂದು NP4 ಸೂಡೆಕ್4 ಮತ್ತೆ COFS 29 ಅಂತ. ಸೊ ಬಿತ್ತನೆ ಅಂತ ಬಂದು ಇದು ಸಾಲಿನ ಸಾಲಿಗೆ 1 ಅಡಿ ಬೀಜಕ್ಕೆ 10 ಸೆಂಟಿಮೀಟರ್. ನಾನು ಮೊದಲು ಹೇಳ್ದಂಗೆ ನಿಮ್ಗೆ ಮಾಮೂಲಿ ಜೋಳ ಕಾಳಿಗೋಸ್ಕರ ಬೆಳೆಯೋ ಜೋಳ ಅಂದ್ರೆ ಎಕರೆ 3 ಕೆಜಿ ಸಾಕು. ಇಲ್ಲಿ ಎಕರೆ ನಾವು 20 ಕೆಜಿ ಬಳಸ್ತಾ ಇದೀವಿ. ಹಾಗೂ COFS 29 ಅಂತ ತಳಿ ಆದ್ರೆ ಎಕರೆಗೆ 4 ಕೆಜಿ ಸಾಕು. ರಸಗೊಬ್ಬರ ಪ್ರಮಾಣ 30-20-16, ಮೂಲ ಗೊಬ್ಬರವಾಗಿ 20 ಕೆಜಿ ರಂಜಕ ಮತ್ತೆ 14 ಕೆಜಿ ಪೊಟ್ಯಾಸಿಯಂ ಬಳಸ್ತಕ್ಕಂಥದ್ದು, ಮತ್ತೆ 30 ಕೆಜಿ ಸಾರಜನಕದಲ್ಲಿ ಮೂಲ ಗೊಬ್ಬರವಾಗಿ ಶೇಕಡ 50% ಅಂದ್ರೆ 15 ಕೆಜಿ ಸಾರಜನಕವನ್ನ ಬಳಸ್ತಕ್ಕಂಥದ್ದು, ಉಳಿದಂತ 15 ಕೆಜಿ ಸಾರಜನಕವನ್ನ ಬಿತ್ತನೆ ಮಾಡುವಂತ 30 ದಿನ ನಂತರ ಕುಂಟೆ ಆಯಿಸಿ ಕಳೆ ನಿಯಂತ್ರಣ ಮಾಡಿಕೊಂಡು ಮೇಲು ಗೊಬ್ಬರವಾಗಿ ಬಳಸ್ತಕ್ಕಂಥದ್ದು. ಸೊ ಇದು ಒಂದ್ ಬಾರಿ ಕಟಾವು ಮಾಡೋದು ಅಥವಾ ಸ್ವಲ್ಪ ನಾವು ಯೂರಿಯಾ ಕೊಟ್ಟಿದ್ದ ಸಾರ್ವಜನಿಕ ಒದಗಿಸಿ ಆದ್ರೆ 2-3 ಬಾರಿ ಕಟಾವು ಮಾಡ್ತಕ್ಕಂಥ ಲಕ್ಷಣವನ್ನ ಈ ಕಾಡುಜೋಳ ಅಥವಾ ಗೋಂಜೋಳ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ಆ ಲಕ್ಷಣ ಇದೆ. ಆದ್ರೆ COFS 29 ಅಂತಕ್ಕಂಥ ತಳಿ ಇದೆ ಅನ್ನೋ ಆ ತಳಿ ಏನಿದೆ ಅಂದ್ರೆ ಇದು ಬಹುವಾರ್ಷಿಕ ಗುಣವನ್ನ ಹೊಂದಿರತಕ್ಕಂಥ ಮೇವಿನ ಜೋಳ. ಒಂದು ಬಾರಿ ನೀವು ಬಿತ್ತನೆ ಮಾಡಿದ್ದಾರೆ 5-6 ವರ್ಷ ನೀವು ಆ ಜೋಳವನ್ನ ಕುಯ್ಯಬಹುದು. ಅದು ಎಕರೆಗೆ 4 ಕೆಜಿ ಬಿತ್ತನೆ ಬೀಜ ಬೇಕಾಗ್ತದೆ. ಮೊದಲೇ ಕಟಾವನ್ನ 70 ದಿನಕ್ಕೆ, ತದನಂತರ ಕಟಾವು ಪ್ರತಿ 45 ದಿನಕ್ಕೆ ನೀವು ಕಟಾವನ್ನ ಮಾಡಬಹುದು. ಇದು ಬಹುವಾರ್ಷಿಕ ಅಂದ್ರೆ ನಾವು ಬಿತ್ತನೆ ಮಾಡಿದಂತ 4-5 ವರ್ಷ ತನಕನು ಕುಯ್ಬೋದು. ಬೇರೆ ಜೋಳಗಳು, ಬೇರೆ ಸಣ್ಣ ಜೋಳಗಳು 2 ಕಟಾವು ಅಥವಾ 3 ಕಟಾವು ನಮ್ಗೆ ಬರ್ತದೆ ಅಷ್ಟೇ. ಇಲ್ಲಿ ಒಂದು ಅಂಶ ತಾವು ಗಮನಿಸಬೇಕು, ಮೇವಿನ ಜೋಳವನ್ನ ಕಟಾವು ಮಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ವಿಷಕಾರಿ ಅಂಶಗಳಿರೋದ್ರಿಂದ ಯಾವಾಗಲೂ ಅಷ್ಟೇ ನಾವು ಹೂ ಬಂದ ನಂತರ ಈ ಜೋಳವನ್ನ ಕಟಾವು ಮಾಡಬೇಕು. ಹೂ ಬರಕ್ಕೂ ಮುಂಚೆಗೆ ಈ ಜೋಳವನ್ನ ಕಟಾವು ಮಾಡಬಾರದು. ಹೂ ಬರ ಟೈಮಲ್ಲಿ ಇಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ವಿಷಕಾರಿ ಅಂಶಗಳು ಸಹ ಇರೋದಿಲ್ಲ, ಹಸುಗಳಿಗೆ ಸೊಕ್ಕೋದಿಲ್ಲ, ಕುರಿ ಮತ್ತು ಮೇಕೆಗಳು ಸಹ ಸೊಕ್ಕೋದಿಲ್ಲ. ಹಂಗಾಗಿ ಆ ಒಂದು ಅಂಶ ಅಂತ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನೊಂದು ಮೇವಿನ ಸಜ್ಜೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಕೊಂಗು ಅಂತ ಹೇಳಿ ಕರೀತಾರೆ ಸಾಮಾನ್ಯ ಸ್ಥಳೀಯವಾಗಿ. ಅದೇ ಮೇವುಗೋಸ್ಕರ ಮಾಡಿರ್ತಕ್ಕಂಥ ತಳಿಗಳು ಸಹ ಇದೆ. ಜೀನ ಬಂದು ಅಂತೇಳಿ, ಬೈಫ್ ಬಾಜ್ರ ಮತ್ತೆ ಜೈಂಟ್ ಬಾಜ್ರ ಅಂತೇಳಿ, ಸಾಲಿನ ಸಾಲಿಗೆ 1 ಅಡಿ ಅಂತರದಲ್ಲಿ ಗಿಡದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತ. ಬಿತ್ತನೆ ಬೀಜ ಬಂದು ಎಕರೆಗೆ 6 ಕೆಜಿ ಬಿತ್ತನೆ ಬೀಜ. ರಸಗೊಬ್ಬರಗಳ ಪ್ರಮಾಣ ಬಂದು ಶೇಕಡ 40-24-16 ಕೆಜಿ ರಂಜಕ ಮತ್ತೆ ಪೊಟ್ಯಾಸಿಯಂ ಮೂಲ ಗೊಬ್ಬರವಾಗಿ, ಸಾರಜನಕವನ್ನ ಶೇಕಡ 50% ಮೂಲ ಗೊಬ್ಬರವಾಗಿ, ಉಳಿದಂತ 50% ಬಿತ್ತನೆ ಮಾಡಿದ 30 ದಿನಕ್ಕೆ ಆಗ್ತಕ್ಕಂಥದ್ದು. ಹಸಿರು ಮೇವಿನ ಇಳುವರಿ ಬಂದಾಗ ಎಕರೆಗೆ ನಾವು 20-25 ಟನ್ ಮೇವನ್ನ ಪಡಿಬಹುದು. ಅಂದ್ರೆ ಯಾವ ಕಟಾವು ಮಾಡಬೇಕು ಮತ್ತೆ ಹೇಳ್ತೀನಿ ನಾನು ತಿಳಿಸಿದಾಗೆ, ಶೇಕಡ 50 ಗಿಡಗಳಲ್ಲಿ ಹೂ ಬಂದಾಗ ಕಟಾವು ಮಾಡ್ತಕ್ಕಂಥದ್ದು. ಈ ಒಂದು ಹುಲ್ನಲ್ಲಿ ಯಾವುದೇ ರೀತಿ ಒಂದು ವಿಷಕಾರಿ ಅಂಶಗಳು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆಜು ಬಾಜು ಸ್ವಲ್ಪ 5 ದಿನ ಮುಂಚಿರೋ ಸಹ ನೀವು ಕಟಾವು ಮಾಡಬಹುದು. ಆದ್ರೆ ಉತ್ತಮವಾದ ಇಳುವರಿ ಪಡಿಬೇಕು ಅಂತಂದ್ರೆ ನೀವು ಶೇಕಡ 50 ಗಿಡಗಳಲ್ಲಿ ಹೂ ಬಂದ ಕಟಾವು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದ. ಇದು ಸಹ ರಸಮೇವು ತಯಾರು ಮಾಡಲಿಕ್ಕೆ ಒಂದು ಸೂಕ್ತವಾದಂತ ಒಂದು ಬೆಳೆ. ಮೇವಿನ ಓಟ್ಸ್ ಅಂತ ಅಂದ್ರೆ ಗೋಧಿ ವಂಶಕ್ಕೆ ಸೇರಿರ್ತಕ್ಕಂತ ಒಂದು ಬೆಳೆ, ತೋಫೆ ಗೋಧಿ ಅಂತ ಹೇಳಿ ನಾವು ಕರಿತೀವಿ. ಇದು ಹಿಂಗಾರಿ ಬೆಳೆ. ಇದು ನಾನು ಮೊದಲು ಮೂರು ಯೋಜನೆ ಮುಸ್ತುಂಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ. ನಿಮ್ಗೆ ನೀರಾವರಿ ವ್ಯವಸ್ಥೆ ಇತ್ತು ಅಂದಾಗ ನೀವು ಮುಂಗಾರು ಹಿಂಗಾರು ಬೇಸಿಗೆ ಮೂರು ಕಾಲದಲ್ಲಿ ಬೆಳೆಯಬಹುದು. ಆದ್ರೆ ಈ ಬೆಳೆ ಏನಪ್ಪಾ ಅಂದ್ರೆ ಹಿಂಗಾರಿನಲ್ಲಿ ಬೆಳೀತಕ್ಕಂತ ಒಂದು ಬೆಳೆ. ಇದು ಸಾಲಿನ ಸಾಲಿಗೆ ಮುಕ್ಕಾಲಡಿ, ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತದಲ್ಲಿ ನಾವು ಬಿತ್ತನೆ ಮಾಡಬೇಕು. ಇಲ್ಲಿ ನೋಡಿ ಬಿತ್ತನೆ ಬೀಜ ಪ್ರಮಾಣ ಎಕರೆಗೆ 40 ಕೆಜಿ ಬಿತ್ತನೆ ಬೀಜ ನಾವು ಬಳಸಬೇಕಾಗುತ್ತೆ. ಕೊಟ್ಟಿ ಗೊಬ್ಬರ 4 ಟನ್ನು ಮತ್ತೆ ರಸಗೊಬ್ಬರಗಳ ಬಳಕೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 14 ಕೆಜಿ ಪೊಟ್ಯಾಶ್ ಅನ್ನ ಬಳಸ್ತಕ್ಕಂಥದ್ದು. ಅದರಲ್ಲಿ ಮೂಲ ಗೊಬ್ಬರವಾಗಿ ರಂಜಕ ಮತ್ತು ಪೊಟ್ಯಾಶ್ ಬಳಸ್ತಕ್ಕಂಥದ್ದು. ಸಾರಜನಕವನ್ನ 50% ಭಾಗ ಮೂಲ ಗೊಬ್ಬರ ಮತ್ತೆ 50% ಮೇಲು ಗೊಬ್ಬರವಾಗಿ ಬಳಸ್ತಕ್ಕಂಥದ್ದು. ಇದು 15-20 ಟನ್ನು ಹಸಿರು ಮೇವನ್ನು ಇಳುವರಿ ಕೊಡ್ತಕ್ಕಂಥದ್ದು. ಕೇವಲ ಬಿತ್ತನೆ ಮಾಡಿದಂತ 50-55 ದಿನಕ್ಕೆ ಕಟಾವು ಬರ್ತಿದ್ದು. ಶೇಕಡಾ 50% ಗಿಡಗಳಲ್ಲಿ ಹೂ ಬಂದಾಗ ಅಂದ್ರೆ ಆ ಒಂದು ಹೂ ಬರ್ಲಿಕ್ಕೆ ಇದು ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂತ 50-55 ದಿನಗಳು ತಗೊಳ್ತೈತೆ. ಸೊ ಇವನ 4-7 ಮೇವಿನ ಬೆಳೆಗಳು ಏನಿದೆ, ಅಲ್ಪಾವಧಿ ಮೇವಿನ ಬೆಳೆಗಳು, ಮೇವಿನ ಮುಸ್ಕುಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ ಮತ್ತೆ ಮೇವಿನ ಓಟ್ಸ್ ಅಂತಕ್ಕಂಥದ್ದು ಅಲ್ಪಾವಧಿ ಏಕದಳ ಮೇವಿನ ಬೆಳೆಗಳು. ಅಂದ್ರೆ ಬಿತ್ತನೆ ಮಾಡಿದಂತ 50-60 ದಿನ ಅಥವಾ ಜಾಸ್ತಿ ಅಂದ್ರೆ 70 ದಿನದಲ್ಲಿ ಕಟಾವು ಬರ್ತಕ್ಕಂತ ಮೇವಿನ ಬೆಳೆಗಳು. ರೈತ ಬಂದವರೇ, ನಾನು ಈಗ ಸಾಕಷ್ಟು ತಳಿಗಳ ಬಗ್ಗೆ ಹೇಳಿದೀನಿ. ಈಗ ಏಕದಳ ಮೇವಿನ ಬೆಳೆಗಳಲ್ಲಿ ಅಲ್ಪಾವಧಿ ಮೇವಿನ ಬೆಳೆಗಳು ಮೇವಿಗೋಸ್ಕರ ಅಭಿವೃದ್ಧಿ ಪಡಿಸ್ತಕ್ಕಂಥ ತಳಿಗಳ ನಿಮ್ಗೆ ಲಭ್ಯತೆ ಇಲ್ಲ ಅಂತಂದ್ರೆ ಕಾಳಿಗಾಗಿನೇ ಅಭಿವೃದ್ಧಿ ಪಡಿಸ್ತಕ್ಕಂಥ ತಳಿಗಳನ್ನ ನೀವು ಬಳಕೆ ಮಾಡ್ಕೊಂಡು ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ಕೊಂಡ್ರೆ ಅದರಿಂದಲೂ ಸಹ ನಾವು ಉತ್ತಮವಾದಂತ ಇಳುವರಿ ಪಡಬಹುದು ಮತ್ತು ಉತ್ತಮವಾದಂತ ಗುಣಮಟ್ಟದ ಮೇವನ್ನು ಸಹ ನಾವು ಪಡಿಬಹುದು. ಮತ್ತೆ ನಾನು ನಿಮ್ಗೆ ದೀರ್ಘಾವಧಿ ಮೇವಿನ ಬೆಳೆಗಳು ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಗಿನಿ ಹುಲ್ಲು, ರೋಡ್ ಹುಲ್ಲು, ಸಿಗ್ನಲ್ ಹುಲ್ಲು ಅಂತಕ್ಕಂಥದ್ದು ನಮ್ಮಲ್ಲಿ ಸಾಕಷ್ಟು ಕಡ್ಡಿ ಮತ್ತು ಬೇರುಗಳನ್ನ ನಾವು ಕೊಡ್ತಾ ಇರ್ತೀವಿ. ಹುಲ್ಲಿನ ಬಿತ್ತನೆ ಬೀಜಗಳು ಬೇಕು ಅಂದ್ರೆ ಸಾಮಾನ್ಯ ಹೆಸರುಘಟ್ಟ ಬೆಂಗಳೂರು ತಾವು ಕೇಳಿರ್ಬೋದು. ಬೆಂಗಳೂರಿನ ಹೆಸರುಘಟ್ಟ ಅಂತ ಒಂದು ಸಂಸ್ಥೆ ಇದೆ, ಅಲ್ಲೂ ಸಹ ಒಂದು ಮೇವಿನ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಸಹ ಲಭ್ಯ ಇರ್ತದೆ. ಕೆಲವೊಂದು ಅಲ್ಪಾವಧಿ ಮೇವಿನ ಬೆಳೆಗಳು ನಮ್ಮಲ್ಲಿ ರಾಷ್ಟ್ರೀಯ ಬೀಜ ನಿಗಮ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಕಡೆಯೂ ಸಹ ಮೇವಿಗಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ತಳಿಗಳು ಸಿಗ್ತವೆ. ಒಂದೊಳ್ಳೆ ಮೇವಿಗಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ತಳಿಗಳು ಸಿಕ್ಕಿಲ್ಲ ಅಂದ್ರೆ ಕಾಳಿಗಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ತಳಿಗಳನ್ನೇ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಬೀಜನ ಬಳಸ್ಕೊಂಡು ಸರಿಯಾದ ಸಮಯದಲ್ಲಿ ತಾವು ಕಟಾವು ಮಾಡಿದ್ದಾರೆ ಉತ್ತಮ ಗುಣಮಟ್ಟದ ಮೇವನ್ನು ಸಹ ಪಡಿಬಹುದು. ಏನಾದರೂ ಅನುಮಾನಗಳಿದ್ರೆ ತಾವು ದಯವಿಟ್ಟು ದೂರವಾಣಿಗೆ ಕರೆ ಮೂಲಕ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ಒಂದು ದೂರವಾಣಿ ಸಂಖ್ಯೆ 9900688898. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9900688898. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9900688898. ಶೇಖರ್ ಅವರೇ, ಮೈಸೂರು ಆಕಾಶವಾಣಿಯ ಮೇಲಿನ ಅಭಿಮಾನದಿಂದ ಜೊತೆಗೆ ರೈತ ಬಾಂಧವರ ಬಗ್ಗೆ ನಿಮಗಿರುವಂತಹ ಒಂದು ಕಳಕಳಿಯಿಂದ ತಾವು ಇವತ್ತು ಏಕದಳ ಮೇವಿನ ಬೆಳೆಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮೇವಿನ ಬೆಳೆಗಳ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫೋರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಜನಪದ ಗೀತೆಗಳನ್ನು ಕೇಳೋಣ. ಯಾ ಕಡುವೆಯಲೆ ರಂಗ ಬೇಕಾದು ನಿನಗೇವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ಕೊಡುವೇನು. ಕೈ ಬಿಟ್ಟು ಇಳಿಯಾನ ಕಂಠನ ತುಟಿಯು ಅವಳದ ಕುಡಿಹಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕುಡಿ ಹುಬ್ಬು ಬೇವಿನ ಕಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ ಜೋಗುಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲಹಂಬಲವ ಮರೆತಾನು ಕಂದಂಗೆ ಜೋಗುಳದಾಗತಿ ಮುದ್ದ ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ಎತ್ತಿಕೊಳ್ಳೆಂಬ ಹಠವಿಲ್ಲ ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನ ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನ ಹತ್ತು ಮಕ್ಕಳು ಇರಬಹುದು ಪೂಜೆ ಮಾಡಿ